ಆ ಗರಿಗಳ ಏನು ನಡುವಿನ ದಿಂಡ ನಾವೇ ಕರಿತೀವಲ್ಲ ಅದು ಭಾಳ ಗಟ್ಟಿ ಇರ್ತೈತೆ, ಅದನ್ನು ತುಂಡು ತುಂಡು ಮಾಡಿ ಬೇಗ ಕಳೆಯಲ್ಲ, ಅದು ಬೇಗ ಕಳೆಯಲ್ಲ ಅಂತ ಒಂದು ತುಂಡು ತುಂಡು ಮಾಡಿ ಏನು ಮಾಡಬೇಕು ಒಂದು ಸ್ವಲ್ಪ ಕಳೀಲಿಕ್ಕೆ ಬಿಡಬೇಕು ಅದಕ್ಕೆ ಆ ಆಕಳದ ಸಗಣಿ ಅಥವಾ ಮೂತ್ರನ ನೀರೊಳಗೆ ಮಿಕ್ಸ್ ಮಾಡಿ ಅದಕ್ಕೆ ಸಿಂಪಡಣೆ ಮಾಡಿದ್ರೆ ಅದು ಸಾಮಾನ್ಯವಾಗಿ ಒಂದು ತಿಂಗಳದೊಳಗೆ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗೈತೆ. ಕಾಯಿ ಸಿಪ್ಪೆ ಅವೆಲ್ಲ ಎಲ್ಲ ಸಿಂಪೆ ಅಥವಾ ಹತ್ತಿ ಕಟ್ಟಿಗೆ ದಪ್ಪನ ಹತ್ತಿ ಕಟ್ಟಿಗೆ ಇಡೀ ನಮ್ಮ ಬೀಟೆ ಹತ್ತಿ ಕಟ್ಟಿಗೆ ನಾವು ಕಟ್ಟಿಗೆ ದಪ್ಪಿದ್ವು ಅಂದ್ರೆ ಜಲ್ದಿ ಕೊಳೆಯಲ್ಲ. ಅದನ್ನೇನು ಯಾವುದೇ ಒಂದು ಕಟ್ಟಿಗೆ ಇತ್ತು ಅಂದ್ರೆ ಅದನ್ನು ಮೊದಲ ತುಂಡು ತುಂಡು ಮಾಡಿಕೊಂಡು ಅವನ್ನೊಂದು ಕಡೆ ಗುಂಪಿ ಹಾಕಿ ಅವ ಮೇಲೆ ಸ್ವಲ್ಪ ಸಗಣಿನೋ ಅಥವಾ ಆಕಳದ ಮೂತ್ರನೋ ಅದರ ನೀರೊಳಗೆ ಮಿಕ್ಸ್ ಮಾಡಿ ಗೊಜ್ಜೋದ್ರಿಂದ ಏನಾಗೈತಿ ಮೆತ್ತಗಾಗ್ತೈತಿ ಒಂದು ಸ್ವಲ್ಪ, ಅದೇನಾಗ್ತಪ್ಪ ಅಂದ್ರೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗೈತಿ. ಅವಾಗ ಅಂಥವನ್ನ ಅರೆ ಬರೆ ಕೊಳಿತಂಥ ಇವು ತ್ಯಾಜ್ಯ ವಸ್ತುಗಳು ಗಟ್ಟಿ ಪದಾರ್ಥಗಳು ಅಂಥವನ್ನ ನಾವು ಒಂದು 6 inches ನೆಲಕ್ಕೆ ಹಾಕ್ಬೇಕು ಫಸ್ಟ್ ತಳ ಪದರ ಉಣ್ಣೆ ಪದರ. ಆಮೇಲೆ ಅದಕ್ಕೆ ಸಾಧ್ಯ 1 inch ಸಗಣಿನ ನೀರೊಳಗೆ ಕಲಸಿ ಅದನ್ನು ಗ್ವಾತ ಅಂತ ನಾವು ಕರಿತೇವೆ, ದ್ರಾವಣ ಮಾಡಿ ಸಗಣಿ ಒಳಗೆ ನೀರು ದ್ರಾವಣ ಮಾಡಿ 1 inch ಅದನ್ನು ಹಾಕ್ಬೇಕು, ಸಗಣಿ ರಾಡಿ ಮಾಡಿ ಹಾಕ್ಬೇಕು. ಹಾಂ, ಸಗಣಿ ರಾಡಿ ಮಾಡಿ ಹಾಕ್ಬೇಕು. ಈ ಕೆಲವೊಂದಿಷ್ಟು ಹಸಿರು ತಪ್ಪಲರ್ ನಮ್ಮ ಹೊಲದಲ್ಲಿ ಸಾಕಷ್ಟು ಕಳೆ ತೆಗೆದು ಹಸಿರು ಬೆಳೆಗಳೇನಾದರೂ ಸಿಕ್ಕರೆ ಆಮೇಲೆ ಈ ಗೊಬ್ಬರ ಗಿಡದ ತಪ್ಪಲೆ ಇರ್ತೈತಿ ಆದಿರ್ಬೋದು, ಅಥವಾ ಬೇಗನೆ ಕೊಳೆಯಂಥವು ಕೃಷಿ ತ್ಯಾಜ್ಯಗಳು ಇರ್ಬೋದು, ಈ ಭತ್ತದ ಹುಲ್ಲು ಇರ್ಬೋದು ಅಥವಾ ಸೋಯಾಬೀನ್ ಸೊಪ್ಪು ಸೊಪ್ಪು ಅಥವಾ ಹಳೆ ಹೊಟ್ಟು ಅಂಥವನ್ನೆಲ್ಲ ನಾವು ಡೈರೆಕ್ಟ್ ಗುಂಡಿಗೆ ಹಾಕ್ಬೋದು ಅಂದರೆ ಮಡಿಗೆ ಹಾಕ್ಬೋದು, ಅವನ್ನೇನು ಹೊರಗಿಟ್ಟು ಕಳಿಸುವಂಥ ಅವಶ್ಯಕತೆ ಇಲ್ಲ. ಈ ಥರ 5-6 ಪದರು ಬೇರೆ ಬೇರೆ ನಮ್ಮಲ್ಲಿ ಯಾವುದ್ಯಾವ್ದು ಕಸ ಇರುತ್ತೆ, ಒಂದು ಪದರ ಆದ ತಕ್ಷಣ ಅದು ಸಗಣಿ ಜಾಸ್ತಿ ಇತ್ತಂದ್ರೆ 1-3 inches ಸಗಣಿ ಹಾಕಿದ್ರು ಅಡ್ಡಿ ಇಲ್ಲ. ಸಗಣಿ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನೇನು ಮಾಡಬೇಕು, ನೀರೊಳಗೆ ಕಲಿಸಿ ದ್ರಾವಣ ಮಾಡಿ ಅದು ನಾವೇನು ಬೇರೆ ಬೇರೆ ತ್ಯಾಜ್ಯಗಳನ್ನು ಹಂತ ಹಂತದಲ್ಲಿ ನಾವು ಪದರ ಪದರ ಹಾಕೊಂತ ಹೋಗ್ತೀವಲ್ಲ, ಒಂದು ಪದರ ಆದ ತಕ್ಷಣ ನಮ್ಮ ಈ ಸಗಣಿ ದ್ರಾವಣವನ್ನು ಗೊಜ್ಜೋದ್ರಿಂದ ಕೊಳೆಯುವ ಪ್ರಮಾಣ ಜಾಸ್ತಿ ಆಗೈತಿ. ಎರೆಹುಳುಗಳು ಕಳೀತ ಒಂದು ತ್ಯಾಜ್ಯ ವಸ್ತುಗಳನ್ನು ಮಾತು ತಿನ್ನೋದ್ರಿಂದ ನಾವು ಈ ಸಗಣಿ ನೀರನ್ನು ಅಲ್ಲಿ ಜಾಸ್ತಿ ಕಳೆಯುವಂಥ ಒಂದು ಪ್ರಕ್ರಿಯೆ ಭಾಳ ಶೀಘ್ರವಾಗಿ ಆಗೋದ್ರಿಂದ ನಾವು ಎರೆಹುಳು ಗೊಬ್ಬರ ಹಾಕಿದ್ರೆ ಅವು ಕಳೀತ ವಸ್ತುಗಳನ್ನು ತಿನ್ನೋದ್ರಿಂದ ನಾವು ಅತಿ ಶೀಘ್ರದಲ್ಲಿ ನಾವು ಈ ಎರೆಹುಳು ಗೊಬ್ಬರವನ್ನು ಪಡಿಬೋದು. ಹೀಗೆ ಬೇರೆ ಬೇರೆ ನಿಮ್ಮಲ್ಲಿ ಏನಾದರೂ ಕೋಳಿ ಗೊಬ್ಬರ ಸಿಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡ್ಬೋದು. ಬೆಳೆಗಳಲ್ಲಿ ಏನೇ ಬರ್ತೈತಿ ಒಂದೊಂದು ಪದರ ಹಾಕೊಂತ ಹೋಗಿ ಒಂದು 6-7 ಪದರ ಇರೋದೇ 2-2.5 ಫುಟ್ ಹೈಟ್ ಇರುತ್ತೆ, ಅಷ್ಟು ಮುಗಿಸೋಳು ಒಂದು 6-7 ಫುಟ್ ನೀವು 6 inches ಹಾಕ್ತಾ ಹೋಗೋದ್ರಿಂದ ಅದು ತುಂಬೋಗುತ್ತೆ. ಒಂದು ಸಂಪೂರ್ಣವಾಗಿ ಭರ್ತಿ ಆಯಿತು ಅಂದ್ರೆ ಮಡಿ ಅದಕ್ಕೆ ಸರಿಯಾಗಿ ನೀರು ಹಾಕ್ಬೇಕು, ನಾವು ಮಡಿಗೆಲ್ಲ ನೀರು ಸಿಂಪರಣೆ ಮಾಡ್ಬೇಕು. ನೀವು ಭಾಳಷ್ಟು ನೀರು ಹಾಕ್ಬೇಕಾಯ್ತು, ಅದೆಲ್ಲ ನೀರು ಹಿರ್ಕೊಂಡು ಮೆತ್ತಗಾಗತ್ತೆ ಎಲ್ಲ ಮಡಿ. ಒಂದು 2-3 ದಿನ ಮೆತ್ತ ಆದಮೇಲೆ ನೀವೇನು ಮಾಡಬೇಕು, 1 square meter ಅದು 1 meter ಉದ್ದ 1 meter ಆಗಲ್ಲ, ಅದಕ್ಕೆ 100 ಹುಳ ಅಂತ ಮೇಲೆ ಬಿಡ್ಬೇಕು ನಾವು ಎರೆಹುಳನ ಮೇಲೆ ಬಿಟ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಒಂದು 10 meter ಉದ್ದ ಇತ್ತು ಅಂದ್ರೆ ನಾವು 1 meter ಅಂದ್ರೆ 1 kg ಹುಳ ಬಿಡ್ಬೇಕು, 100 grams ಮೇಲೆ ಬಿಡ್ಬೇಕು, ಕೆಳಗಲ್ಲ ಮೇಲೆ ಬಿಡ್ಬೇಕು. ಎಲ್ಲ ನೀವು ಮೆತ್ತಗೆ ಆದ್ಮೇಲೆ ನೀರು ಹಾಕೊಂತ ಮೇಲೆ ಬತ್ತದಲ್ಲು ಅಥವಾ ಗೋಣಿ ಚೆಲ್ಲಿಂದ ಮುಚ್ಚಿಬಿಡ್ಬೇಕು. ಆಮೇಲೆ ಪ್ರತಿ ದಿನ ನಮ್ಗನು ಬೇಸಿಗೆ ಇದ್ರೆ 1 ದಿನಕ್ಕೆ 2 times ನಾವು ನೀರು ಸಿಂಪರಣೆ ಮಾಡ್ಕೊಂತಾನೆ ಇರ್ಬೋದು, ಸಿಂಪರಣೆ ಮಾಡ್ಬೇಕು. ಯಾಕಂದ್ರೆ ಏನಾದರೂ ತೇವಾಂಶ ಕಡಿಮೆ ಆಯ್ತು ಅಂದ್ರೆ ಈ ನಮ್ಮ ಎರೆಹುಳು ಬದುಕಂಗಿಲ್ಲ. ಹೀಗಾಗಿ ನಾವು ನೀರು ಸಂಪೂರ್ಣವಾಗಿ 60-70% ತೇವಾಂಶ ನಮ್ಮ ಮಡಿಗಳಲ್ಲಿ ಯಾವಾಗಲೂ ಕಾಯ್ಕೋಬೇಕು, ನೀರು ಸಿಂಪರಣೆ ಹೊಡಿಬೇಕು. ತೀರು ಜಾಸ್ತಿನೇ ಆಗಬಾರ್ದು 60-70%. ಈಗ ನಾವು ಆ ಮಣ್ಣು ತೊಗೊಂಡು ನಾವು ಮುಟ್ಟಿಗೆ ಮಾಡಿದ್ರೆ ಅದು ಒಂಥರ ಉಂಡಿ ಆದಂಗೆ ಆಗ್ಬೇಕು, ಅಷ್ಟು ತೇವಾಂಶ ಅದರಲ್ಲಿ ಇರ್ಬೇಕು. ಒಂದೇಳೆ ಅದು ನೀರು ಹಾಕೋದು ಕಡಿಮೆ ಆಗ್ಬಿಟ್ರೆ ಏನಾಕೈತಿ, ಹುಳ ಸಾಯಕಂತಿರ್ತಾವೆ. ಹುಳ ಸತ್ತು ಅಂದ್ರೆ ಅದು ವಾಸನೆಗೆ ಇರುಬಿ ಇಂಥವೆಲ್ಲ ನೈಸರ್ಗಿಕ ಶತ್ರುಗಳು ಅಟ್ಯಾಕ್. ಅದಕ್ಕೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಒಮ್ಮೆ ನಾವು ತುಂಬಿದ ಮೇಲೆ ಮತ್ತೆ ಪದೇ ಪದೇ ಅದನ್ನು ತೆಗೆದು ಕಸ ಹಾಕೋದು ಮಾಡೋಂಗಿಲ್ಲ. ಕನಿಷ್ಠ ನಮ್ಮ ಒಂದು ಅಂದಾಜು ಪ್ರಕಾರ ಒಮ್ಮೆ ನಾವು ಹುಳ ಬಿಟ್ವಿ ಅಂದರೆ ನೀರು ಹಾಕ್ಕೊಂತ ಹೋಗೋದಷ್ಟೇ ಕೆಲಸ. ಮೊದಲಂಕರೆ ನಾನು ಮೊದಲೇ ಹೇಳಿದೆ, ಗುಂಡಿ ತೆಗಿಬೇಕು, ಮೇಲೆಲ್ಲ ಚಪ್ಪರ ಹಾಕ್ಬೇಕು, ಅದು ಮಾಡಲೇಬೇಕು. ಆಮೇಲಿಂದ ಕನಿಷ್ಠ 2.5 ತಿಂಗಳ ಡಿಸ್ಟರ್ಬ್ ಮಾಡಬಾರ್ದು. 2.5 ತಿಂಗಳ ಆದಮೇಲೆ ಆಲ್ಮೋಸ್ಟ್ 80% ಗೊಬ್ಬರ ಆಗಿಬಿಟ್ಟಿರ್ತದೆ, 80-90%. ನಾವು 1 ವಾರ ನೀರು ಹಾಕೋದು ಬಿಟ್ಬಿಡ್ಬೇಕು. ಅವಾಗ ನಾವು ನೀರು ಹಾಕೋದು ಬಿಟ್ಟ ತಕ್ಷಣ ಹುಳಗಳೆಲ್ಲ ಕೆಳಗೆ ಹೋಗ್ತವೆ, ಯಾಕಂದ್ರೆ ಕೆಳಗೆ ತೇವಾಂಶ ಇರುತ್ತೆ, ಮೇಲೆಲ್ಲ ಒಣಗಿರ್ತೈತೆ, ಡ್ರೈ ಆಗಿರ್ತೈತೆ. ಆವಾಗ ಮೇಲಿಂದೆಲ್ಲ ನಾವು ಗೊಬ್ಬರವನ್ನು ತೆಗಿಬೋದು, ಡ್ರೈ ಒಣಗಿರ್ತೈತೆ ಅಲ್ಲಿ ಗೊಬ್ಬರ ಎಲ್ಲ ತೆಗೆದು ಅದನ್ನು ಒಂದು ಸಾಣಿಗೊಳಗೆ ಸಾಣಿಸಿ ಹುಳ ಬೇರೆ ಮತ್ತು ಗೊಬ್ಬರ ಬೇರೆ ಮಾಡ್ಬೋದು. ಈಗ ನಾವು 1,000 ಹುಳ ಬಿಟ್ಟಿದ್ವಿ ಅಂದರೆ ಕನಿಷ್ಠ 5-6 ಹುಳ 3 ತಿಂಗಳಾದ ಮೇಲೆ ಆಗಿರುತ್ತೆ. ಆ ಹುಳ ಜಾಸ್ತಿ ಆಗೋದನ್ನು ನಾವು ಮಾರಾಟನೂ ಮಾಡ್ಬೋದು ಬೇರೆದವ್ರಿಗೆ. ಇಲ್ಲ ಈ ಕೋಳಿಗೆ ಗೊಬ್ಬರ ಒಂದು ಆಹಾರ ಕೊಡುವುದು, ಅಥವಾ ಮೀನು ಸಾಕಾಣಿಕೆ ಇದ್ರೆ ಅವ್ರಿಗೂ ಕೊಡೋದು ಒಂದು, ಇಲ್ಲ ನಾವೇ ಬೇರೆ ಒಂದು ಗುಂಡಿಯನ್ನು ಕಸ ತುಂಬಿ ತ್ಯಾಜ್ಯ ವಸ್ತುಗಳು ಸಗಣಿ ಎಲ್ಲ ತುಂಬಿ ರೆಡಿ ಮಾಡಿಟ್ಟು ಅಲ್ಲಿ ಒಂದು ಬಿಡ್ಬೋದು. ಆ ಗೊಬ್ಬರವನ್ನು ಸಾಣಿಸಿ ಒಂದು ಪಾಲ್ತಿನ್ ಬ್ಯಾಗ್ನಲ್ಲಿ 50 kg ಬ್ಯಾಗು ಅಥವಾ 25 kg ಬ್ಯಾಗು ಅಂತ ತುಂಬಿ ನಾವು ನೆರಳಲ್ಲಿ ಅದನ್ನು ಶೇಖರಣೆ ಮಾಡ್ಬೋದು. ಎಷ್ಟು ದಿನ ಬೇಕಾದರೂ ಇಡ್ಬೋದು? ಒಂದೂವರೆ ತಿಂಗಳ ಮಟ್ಟನೂ ಇಡ್ಬೋದು. ಆಮೇಲೆ ನಾವು ಎಷ್ಟು ಸಾಧ್ಯತೆ ಅಷ್ಟು ನೆರಳಾಗಿಟ್ಟರೆ ಇನ್ನೂ ಜಾಸ್ತಿ ಅದರದ್ದು ಸ್ವಲ್ಪ ಒಂದು 6 ತಿಂಗಳ ಮಟ್ಟಿಗೆ ಮಾಡ್ಬೋದು. ಬಟ್ ನಮ್ಮ ಒಂದು ಸಲಹೆ ಏನಪ್ಪ ಅಂದರೆ ಎಷ್ಟು ಸಾಧ್ಯತೆ ಅಷ್ಟು ಫ್ರೆಶ್ ನಾವು ಹೊಲಕ್ಕೆ ಹಾಕೋದ್ರಿಂದ ಹೆಚ್ಚಿನ ಒಂದು ಲಾಭ ನಮ್ಮ ಬೆಳೆಗಳಿಗೆ ಸಿಗುತ್ತೆ. ಶೇಖರಣೆ ಮಾಡಿ ಒಂದು 6 ತಿಂಗಳ ಒಂದು ವರ್ಷ ಬಿಟ್ಟು ಹಾಕ್ತೇವೆ ಅಂದರೆ ಅದರದ್ದು ಶಕ್ತಿ ಕಡಿಮೆ ಆಗಿರುತ್ತೆ. ಅದರಲ್ಲಿರ್ತಕ್ಕಂಥ ಒಂದು ಜೀವಿಗಳು ಸೂಕ್ಷ್ಮ ಜೀವಾಣುಗಳಿರ್ಬೋದು ಮತ್ತು ಒಂದು ಪೋಷಕಾಂಶಗಳ ಒಂದು ಪ್ರಮಾಣ ಇರ್ಬೋದು ಅದು ಜೊತೆ ಹೆಚ್ಚು ಕಡಿಮೆ ಆಗೋ ಲಕ್ಷಣ ಇರುತ್ತೆ. ಫ್ರೆಶ್ ತೆಗೆದು ಹಾಕೋದು ಬೆಸ್ಟ್. ನಾವು 1 ತಿಂಗಳ ಮಟ್ಟನೂ ಇಟ್ಟು ನೀವು 45 ದಿನವರೆಗೂ ನೀವು ಶೇಖರಣೆ ಮಾಡಿ ನಮ್ಮ ಬೆಳೆಗಳಿಗೆ ಸಾಮಾನ್ಯವಾಗಿ ಎಕರೆಗೆ 10 ಕ್ವಿಂಟಲ್ ಅಂದರೆ 1 ಟನ್ ನಾವು ರೆಕಮೆಂಡೇಶನ್ ಮಾಡಿವೆ ಎಲ್ಲ ಬೆಳೆಗಳಿಗೆ. ಆ 1 ವರ್ಷಕ್ಕೆ ಒಂದು 10 ಕ್ವಿಂಟಲ್ 1 ಟನ್ ಹಾಕ್ಬೋದು ಎಲ್ಲ ಬೆಳೆಗೂ. ನಾವು ನೇರವಾಗಿ ಬೇರಿಗೆ ಹಾಕ್ಬೋದು, ಕುರ್ಗಿ ಮುಖಾಂತರ ನಾವು ಎರೆಹುಳ ಗೊಬ್ಬರವನ್ನು ಎಳೆಶೆಡ್ಡಿ ಮುಖಾಂತರ ಹಾಕ್ಬೋದು. ಹೀಗಾಗಿ ವೇಸ್ಟೇಜ್ ಈಗ ನಾವು ತಿಪ್ಪೆ ಗೊಬ್ಬರ ಏನು ಮಾಡ್ತೀವಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೊಲದಾಗ ಅಲ್ಲೆಲ್ಲೇ ಗುಂಪಿ ಹಾಕಿ ಬಂದುಬಿಡ್ತೀವಿ, ಅದು ಸೂರ್ಯನ ಒಂದು ಶಾಖಿ ಅದರ ಶಕ್ತಿ ಹೋಗ್ಬಿಡುತ್ತೆ. ಆಮೇಲೆ ಅದು ಸರಿಯಾಗಿ ಕಳಿತಿರಲ್ಲ, ಅದಕ್ಕೆ ಅವು ದಂಟು ಅವೆಲ್ಲ ಹಂಗೆ ಇರ್ತಾವೆ. ಅವು ದೊಡ್ಡ ಗಾಳಿ ಬಿಡುತ್ತೆ ಅಂದರೆ ಅದು ನಮ್ಮ ಹೊಲ ಬಿಟ್ಟು ಬೇರೆದವ್ರ ಹೊಲಕ್ಕೆ ಹೋಗಿ ಬಿದ್ದಿರ್ತೀವಿ. ಅದರಲ್ಲಿ ವೇಸ್ಟೇಜ್ ಅನ್ನೋದು ಭಾಳ ಇರುತ್ತೆ, ಇಲ್ಲಿ ಅದಾಗಂಗಿಲ್ಲ. ಈಗ ಆ ಗೊಬ್ಬರವನ್ನು ನೇರವಾಗಿ ನಾವು ಒಂದು ಎರಡು ಸೆಡ್ಡಿ ಮರಕ್ಕೆ ತಾವಂದಂಗೆ ಈ ಸೋಯಾಬೀನು ಯಾವುದೇ ಬೆಳೆ ಬೆಳಿತೀವಲ್ಲ ಕುರ್ಗಿ ಮುಖಾಂತ ಬಿತ್ತೀವಲ್ಲ ಅವಾಗ ನಾವು ಎಳೆ ಸೆಡ್ಡಿ ಹಿಂದೆ ಕಟ್ಕೊಂಡು ಇದನ್ನು ಹಾಕಿಬಿಟ್ರೆ ಮಣ್ಣಲ್ಲಿ ಬೆರೆತು ಹೋಗ್ಬಿಡುತ್ತೆ ಮಣ್ಣಲ್ಲಿ, ಮತ್ತು ನೇರವಾಗಿ ನಮ್ಮ ಒಂದು ಬೆಳೆಗಳ ಬೇರೆ ಸಿಗುತ್ತೆ. ಈ ಎರೆಹುಳ ಗೊಬ್ಬರದ ಒಂದು ಲಾಭ ಏನಪ್ಪ ಅಂತಂದ್ರೆ ಇದು ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ ಆ ಒಂದು ಭಾಗದಲ್ಲಿ. ಬೇರು ಮೊಳಕೆಯಡು ಒಂದು ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಯಾವ ಬೇಕೋ ಅದು ಪೋಷಕಾಂಶಗಳನ್ನು ಒದಗಿಸಿಕೊಡ್ತೈತಿ ಮತ್ತು ತೇವಾಂಶವನ್ನು ಜಾಸ್ತಿ ಹಿಡಿದುಕೊಡ್ತೈತಿ. ಇದರಿಂದ ಬೇರಿನ ಆಳ ಬೆಳವಣಿಗೆ ಭಾಳ ಚೆನ್ನಾಗಿರೋದ್ರಿಂದ ಆಳವಾಗಿ ಬೇರು ಭೂಮಿ ಒಳಗೆ ಇಳಿಯೋದ್ರಿಂದ ಕೆಳಮಟ್ಟದ ಒಂದು ಪೋಷಕಾಂಶಗಳು ಮತ್ತು ತೇವಾಂಶ ಕೂಡ ನಮ್ಮ ಬೆಳೆಗೆ ಸಿಗುತ್ತೆ. ಯಾಕಂದರೆ ಬೇರಿನ ಒಂದು ಬೆಳವಣಿಗೆ ಭಾಳ ಚೆನ್ನಾಗಾಗುತ್ತೆ, ಗಿಡಗಳು ಸಸಿಗಳು ಅತ್ಯಂತ ಬಲಿಷ್ಠವಾಗಿ ಬರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಾವು ಬೇರೆ ಬೇರೆ ಮಾವಿನ ಗಿಡ ಇಂಥವೆಲ್ಲ ಈ ತೋಟಗಾರಿಕೆ ಬೆಳೆಗಳು ಕೂಡ ನಾವು ಮಡಿ ಮಾಡಿ ಅಥವಾ ಪಾತಿ ಮಾಡಿ ಅಂತ ಹೇಳ್ತೇವಲ್ಲ ಅಲ್ಲೇ 5-10 kg ನಾವು ದೊಡ್ಡ ತೆಂಗಿನ ಗಿಡ ಇರ್ಬೋದು ಮಾವಿನ ಗಿಡ ಇರ್ಬೋದು ಚಿಕ್ಕು ಇರ್ಬೋದು ಯಾವುದೇ ಬೆಳೆಯ ಒಂದು ಏಜ್ ಅಂತೇನು ವಯಸ್ಸಿಗೆ ಅನುಗುಣವಾಗಿ ನಾವು 5-10 kg ಎರೆಹುಳ ಗೊಬ್ಬರವನ್ನು ನಾವು ಪಾತಿ ಮಾಡಿ ಬೇರಿಗೆ ಡೈರೆಕ್ಟಾಗಿ ಕೊಡ್ಬೋದು. ನೇರವಾಗಿ ಬೇರಿಗೆ ಕೊಡೋಂಗೆ ಮಾಡೋದ್ರಿಂದ ಅಲ್ಲಿ ಕೂಡ ಒಂದು ತೇವಾಂಶ ಜಾಸ್ತಿ ಆಗುತ್ತೆ, ಸೂಕ್ಷ್ಮ ಜೀವಾಣುಗಳ ಒಂದು ಚಟುವಟಿಕೆ ಜಾಸ್ತಿ ಆಗೋದ್ರಿಂದ ಮತ್ತು ಬೆಳೆವರ್ಧಕಗಳು ಬೇರಿಗೆ ಸಿಗೋದ್ರಿಂದ ಬೆಳೆ ಬೆಳವಣಿಗೆ ಚೆನ್ನಾಗೈತಿ ಮತ್ತು ಇದರಿಂದ ನಾವು ಒಳ್ಳೆಯ ಬೆಳೆಯನ್ನು ಪಡಿಬೋದು. ಮುಖ್ಯವಾಗಿ ಹೇಳ್ತಾ ಇದ್ರಿ ನೈಸರ್ಗಿಕ ಶತ್ರುಗಳು ಅಂತೇಳಿ. ಹೌದು, ಅದು ಯಾವ್ಯಾವ ಮತ್ತು ಅವನ್ನ ಹೇಗೆ ನಿರ್ವಹಿಸ್ಬೇಕು? ನಾವು ಮೊದಲೇ ಹೇಳಿದೆ ನೀರು ಚೆನ್ನಾಗಿ ನಾವು ಸರಿಯಾಗಿ ಹಾಕಲಿಲ್ಲ ಅಂದರೆ ಹುಳುಗಳು ಸಾಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಂದ್ರೆ ಅದ್ರ ವಾಸನೆಗೆ ಈ ಕೆಂಜಿಗ ಇರ್ಬಿ ಕೆಂಪು ಇರ್ಬಿ ಅಂತ ಬರ್ತಾ ಅದೊಂದಿರ್ಬೋದು, ಗೆದ್ಲು ಹುಳ ಇರ್ಬೋದು, ಇನ್ನೊಂದು ಚಪ್ಪಟೆ ಹುಳು ಅಂತ ಸೇಮ್ ಅದು ಹೆಂಗಿರುತ್ತಪ್ಪ ಅಂದ್ರೆ ಎರೆಹುಳು ಟೈಪ್ ಇರುತ್ತೆ. ಇವೆಲ್ಲ ಅಟ್ಯಾಕ್ ಮಾಡೋದು ಅಂದ್ರೆ ಆ ಒಂದು ನಮ್ಮಡಿಯಲ್ಲಿ ಈ ಹುಳುಗಳು ಅಂದ್ರೆ ಶತ್ರುಗಳು ಏನಾದ್ರು ಕಂಡು ಅಂದ್ರೆ ಅಲ್ಲಿ ಅವನ್ನ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಯಾಕಂದ್ರೆ ನಾವು ಯಾವುದೇ ಔಷಧಿಗಳು ಸಿಂಪಡಣೆ ಮಾಡಕ್ ಬರಲ್ಲ, ಮಾಡಿದ್ರೆ ನಮ್ಮ ಎರೆಹುಳು ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೇವಿನ ಎಲೆ ಹಾಕ್ಬೋದು ಅಥವಾ ಬೇವಿನ ಒಂದು ಕಾಯಿಗಳನ್ನು ಪುಡಿ ಮಾಡಿ ಬೀಜಗಳನ್ನು ಪುಡಿ ಮಾಡಿ ಹಾಕ್ಬೋದು ಅಥವಾ ಬಜೆ ಪೌಡರ್ ಅಂತ ಸಿಗುತ್ತೆ ಅದನ್ನು ಪುಡಿಯನ್ನು ಕೂಡ ನಾವು 2-5% ಮಡಿಯೊಳಗೆ ಹಾಕಿದ್ ಮಾಡ್ಬೋದು. ಬಂದ ಮೇಲೆ ಅದು ಹತೋಟಿಗೆ ಬರಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಅದನ್ನೆಲ್ಲ ಗೊಬ್ಬರ ಹುಳ ಗೊಬ್ಬರ ಎಲ್ಲ ತೆಗೆದು ಅದನ್ನು ಖಾಲಿ ಮಾಡಿ ಆ ಹುಳನೆಲ್ಲ ಗೊಬ್ಬರನ ಬೇರೆ ಕಡೆ ಎಲ್ಲ ಹಾಕಿ ಬರೀ ಅಲ್ಲೇನರ ಎರೆಹುಳ ಇದ್ರಷ್ಟೇ ಒಂದು ಆಯ್ಕೆ ಮಾಡಿಕೊಂಡು ಅದನ್ನು ಗೊಬ್ಬರ ಎಷ್ಟಾಗಿರುತ್ತೆ ಅಷ್ಟು ಗೊಬ್ಬರ ತೊಗೊಂಡು ಉಳಿದಿದ್ದೆಲ್ಲ ತ್ಯಾಜ್ಯ ವಸ್ತುವನ್ನು ನಾವು ಬೇರೆ ಕಡೆ ಹಾಕೋದು ಒಳ್ಳೆಯದು. ಇಲ್ಲ ಅಂದರೆ ಅದರಲ್ಲಿ ಕೂಡ ಈಗ ಇರುವೆ ಅವೆಲ್ಲ ಇರ್ತಾವಲ್ಲ ಅದನ್ನು ನಾವು ಏನು ಮಾಡೋದಪ್ಪ ಅಂದರೆ ಡಿಸ್ಕಾರ್ಡ್ ಮಾಡೋದಂತೀವಲ್ಲ ತಿರಸ್ಕರಿಸ್ಬಿಡ್ಬೇಕು ಅದನ್ನಷ್ಟೇ, ಅದನ್ನು ಮತ್ತೆ ಪುನಃ ಬಳಸಬಾರ್ದು. ಅದಕ್ಕೆ ನಾನು ಹೇಳೋದು ಬಂದ ಮೇಲೆ ಹತೋಟಿ ಮಾಡೋದಕ್ಕಿಂತ ಬರ್ದಂಗೆ ನೋಡ್ಕೊಳ್ಳೋದು ಭಾಳ ಒಳ್ಳೆಯದು. ಆಮೇಲಿಂದ ಒಂದೊಂದು ಕಡೆ ಈ ಕೋಳಿ ಸಮಸ್ಯೆ ಇರುತ್ತೈತಿ, ಹಂದಿಗಳಿದ್ದಲ್ಲಿ ಹಂದಿಗಳ ಕಾಟನೂ ಇರುತ್ತೆ, ಕೆಲವೊಮ್ಮೆ ಕಪ್ಪಿಗಳು ಕೂಡ ಈ ಎರೆಹುಳವನ್ನು ತಿನ್ನುವಂಥ ಒಂದು ಸಂದರ್ಭ ಇರುತ್ತೆ. ಅವಕ್ಕೆಲ್ಲ ನಾವು ನೋಡ್ತಾ ಇರಬೇಕು. ನಾವು ನಿರಂತರ ಒಂದು ಮಡಿಗಳಿಗೆ ಭೇಟಿ ಇಟ್ಟು ಹಂಗೆ ಕಪ್ಪಿ ಏನ್ರಿದ್ರೆ ತೆಗೆದು ಹಾಕ್ಬೇಕು ಅವನ್ನ. ಈ ಹಂದಿಗಳು ಬರದಂಗೆ ಸುತ್ತಲೂ ಸರಿಯಾಗಿ ಬೇಲಿ ಹಾಕ್ಬೇಕು ಒಳಗೆ ಬರದಂಗೆ. ಹಿಂಗೆ ಮಾಡೋದ್ರಿಂದ ಈ ನೈಸರ್ಗಿಕ ಒಂದು ಶತ್ರುಗಳ ಒಂದು ಹಾವಳಿಯಿಂದ ನಾವು ನಮ್ಮ ಎರೆಹುಳನ್ನು ರಕ್ಷಣೆ ಮಾಡಬಹುದು. ಇನ್ನು ಉತ್ಪಾದನೆ ಮಾಡ್ತೀವಿ, ಅಲ್ಲಿ ಏನಾದರೂ ಅಂಕಿ ಸಂಖ್ಯೆ ಏನಾದರೂ ಹೇಳಿಕ್ಕಾಗುತ್ತಾ ಹಿಂಗಿಂಗ ಅಂತೇಳಿ? ನೋಡ್ರಿ, ನಾವು ಒಂದು ಗುಂಟೆ ಒಳಗೆ ಕನಿಷ್ಠ ವರ್ಷಕ್ಕೆ 15-20 ಟನ್ ನಾವು ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಬಹುದು ಒಂದು ಗುಂಟೆಯಲ್ಲಿ. ಇನ್ನು ನಾವು ಒಂದು ವೇಳೆ ನಾವು 1 ಕ್ವಿಂಟಲ್ ತ್ಯಾಜ್ಯ ವಸ್ತುವನ್ನು ನಾವು ಬಳಸಿದ್ದಾದ್ರೆ ಅದರಿಂದ 60-70 kg ಅಂದ್ರೆ 60-70% ನಾವು ಎರೆಹುಳ ಗೊಬ್ಬರವನ್ನು ಪಡಿಬಹುದು. ಅಂದ್ರೆ 70%. ಉದಾಹರಣೆಗೆ 1 ಟನ್ ಏನಾದರೂ ನಾವು ಕೃಷಿ ತ್ಯಾಜ್ಯ ವಸ್ತುವನ್ನು ನಾವು ಸಗಣಿ ಎಲ್ಲ ಹಿಡ್ಕೊಂಡು ನಾವು ಮಡಿಯೊಳಗೆ ಹಾಕಿದ್ವಿ ಅಂದ್ರೆ ನಮಗೆ 6-7 ಕ್ವಿಂಟಲ್ ಉತ್ತಮ ಗುಣಮಟ್ಟದ ಎರೆಹುಳ ಗೊಬ್ಬರವನ್ನು ನಾವು ಪಡಿಬೋದು. ಮತ್ತು ಈ ಒಂದು ಗೊಬ್ಬರವನ್ನು ನಾವು ಭಾಳಷ್ಟು ಜನ ರೈತರಿಗೆ ಇದರಲ್ಲೇ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಎರೆಹುಳ ಗೊಬ್ಬರ ಮಾರಾಟ ಮಾಡೋದ್ರಿಂದ ಕೇವಲ 2-3 ಎಕರೆ ಇರೋಂಥ ರೈತರು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಎರೆಹುಳ ಗೊಬ್ಬರ ಗುಂಡಿ ಮಡಿಗಳನ್ನು ಅಥವಾ ಒಂದು ಯೂನಿಟ್ ಅಂದ್ರೆ ನಾವು ಘಟಕವನ್ನು ಎರೆಹುಳ ಘಟಕವನ್ನು ಮಾಡಿಕೊಂಡು 2-3 ಗಂಟೆ ಒಳಗೆ ಅಂದರೆ ಅವ್ರದ್ದೊಂದು 50-60 ಟನ್ ಅಷ್ಟು ಉತ್ಪಾದನೆ ಮಾಡಿ ಅದನ್ನು ಕನಿಷ್ಠ 700-800 ರೂಪಾಯಿಗೆ 1 ಕ್ವಿಂಟಲ್ ಹಂಗೆ ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಸಾಕಷ್ಟು ಲಾಭವನ್ನು ಪಡಿತಾ ಇದ್ದಾರೆ. ಅವರು ತಮ್ಮ ಹೊಲದಲ್ಲಿ ಕೃಷಿ ತ್ಯಾಜ್ಯ ವಸ್ತುವಿನೇನು ಕೊರತೆ ಇತ್ತು ಅಂದರೆ ಬೇರೆ ಕೊಟ್ಟಿಗೆ ತಿಪ್ಪೆಗಳನ್ನು ಖರೀದಿ ಮಾಡ್ತಾರೆ, ಬೇರೆ ದೊಡ್ಡ ದೊಡ್ಡ ಡೇರಿನ ಸಗಣಿ ಖರೀದಿ ಮಾಡ್ಕೊಂಬರ್ತಾರೆ, ಮತ್ತು ಬೇರೆ ಅಲ್ಲಿ ಏನಾದರೂ ಕಬ್ಬಿನ ಸ್ವಾಗಿ ಅದು ಸಿಕ್ತ ಅದನ್ನು ಖರೀದಿ ಮಾಡ್ಕೊಂಬರ್ತಾರೆ. ಖರೀದಿ ಮಾಡ್ಕೊಂಬಂದು ಅವೆಲ್ಲ ತ್ಯಾಜ್ಯ ವಸ್ತುಗಳಿಗೆ 1 ವರ್ಷಕ್ಕೆ ಎಷ್ಟು ಬೇಕು ಒಂದು ಕಡೆ ಶೇಖರಣೆ ಮಾಡಿ ಕನಿಷ್ಠ 8-10 ಕೃಷಿ ಕಾರ್ಮಿಕರಿಗೆ ಅವರು ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ. ಅಂಥ ರೈತರು ಭಾಳಷ್ಟು ಚೆನ್ನಾಗ ದಾವಣಗೆರೆ ಜಿಲ್ಲೆ ಅದರ ಹಾವೇರಿ ಜಿಲ್ಲೆ ಒಳಗೆ ನಾನು ಹುಡಿದಿದೆ. ಇದರಿಂದ ಅವ್ರು ಕನಿಷ್ಠ 1 ವರ್ಷಕ್ಕೆ ಬರೀ ಎಲ್ಲ ಖರ್ಚು ತೆಗೆದು 4-5 ಲಕ್ಷ ರೂಪಾಯಿ ವಾರ್ಷಿಕ ಆದಾಯವನ್ನು ಕೂಡ ಒಂದು ಅವರು ಇದರಿಂದ ಪಡಿತಾ ಇದ್ದಾರೆ. ಹೀಗಾಗಿ ಉತ್ತಮ ಗುಣಮಟ್ಟದ ಎರೆಹುಳ ಗೊಬ್ಬರ ತಯಾರು ಮಾಡಿ ಅದನ್ನು ನಮ್ಮ ಹೊಲಕ್ಕೂ ಬಳಸ್ಕೋಬೋದು, ಇಲ್ಲಾಂದ್ರೆ ಅದನ್ನು ಮಾರಾಟ ಮಾಡಿ ಅದೊಂದು ಸ್ವ ಉದ್ಯೋಗ ಅಂತ ನಾವು ಅದನ್ನು ಅವಲಂಬನೆ ಮಾಡಬಹುದು. ಎರೆಹುಳ ಗೊಬ್ಬರ ತಯಾರಿಕೆ ಘಟಕ ಅವಲಂಬನೆ ಮಾಡಿ. ಇನ್ನೊಂದಲ್ಲಿ ಎರೆ ಜಲ ಬರುತ್ತೆ, ಏನದು? ಎರೆಹುಳದ ಮೈ ಮೇಲೆ ಒಂದು ಅಂಟು ಪದಾರ್ಥ ಇರುತ್ತೆ, ಅದು ತುಂಬಾ ಅದರಲ್ಲಿ ಸಾಕಷ್ಟು ನಮ್ಮ ಬೆಳೆಗಳ ಒಂದು ಬೆಳವಣಿಗೆ ಅನುಕೂಲ ಆಗಂತ ಹಾರ್ಮೋನ್ಗಳು ಇರ್ತಾವ, ಅವೆಲ್ಲ ಈ ನೀರಲ್ಲಿ ಕರಗ್ತಾವ. ಮತ್ತು ಎರೆಹುಳ ಗೊಬ್ಬರ ಆಗಿರ್ತೈತಿ ಒಂದು 60-70%. ಅದರಲ್ಲಿರ್ತ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತು ಸಾಕಷ್ಟು ಸೂಕ್ಷ್ಮ ಜೀವಾಣುಗಳು ಈ ನೀರಲ್ಲಿ ಬರ್ತಾವ. ನಾವು ಆ ಟ್ಯಾಪ್ ಓಪನ್ ಮಾಡಿದ ತಕ್ಷಣ ಅದನ್ನೆಲ್ಲ ಕರೆಸ್ಕೊಂಡು ನಮಗೊಂದು ದ್ರಾವಣ ಹೊರಗೆ ಬರುತ್ತೆ, ಅದೇ ಎರೆಜಲ. ಅಂದರೆ ಎರೆಹುಳುಗಳ ಮೈ ತೊಳೆದಂಥ ನೀರು ಮತ್ತು ಎರೆಹುಳು ಗೊಬ್ಬರ ಕರಿಗದಂಥ ನೀರು, ಇದಕ್ಕೆ ನಾವು ಎರೆಜಲ ಅಂತ ಕರಿತೇವೆ. ಇದಕ್ಕೆ ನಾವು 3-5 ಲೀಟರ್ ನೀರು, 1 ಲೀಟರ್ ಎರೆಜಲಕ್ಕೆ 3 ಲೀಟರು ಅಥವಾ 5 ಲೀಟರ್ ನೀರು ಮಿಕ್ಸ್ ಮಾಡಿ ನಾವು ಯಾವುದೇ ಬೆಳೆಗೆ ಸಿಂಪಡಣೆ ಮಾಡಿದ್ದಾದ್ರೆ ಯಾವುದೇ ಬೆಳೆ ಇರ್ಬೋದು, ಹೂವಿನ ಬೆಳೆ ಇರ್ಬೋದು, ಒಂದು ಗುಣಮಟ್ಟ, ಈ ಹೂವಿನ ಗುಣಮಟ್ಟ ಅಂದರೆ ಏನ್ರಪ್ಪ, ಹೂವಿನ ಒಂದು ಸುವಾಸನೆ ಸೈಜು ಕಲರ್ ಭಾಳ ಇಂಪ್ರೂವ್ಮೆಂಟ್ ಆಕೈತಿ. ದ್ರಾಕ್ಷಿಗೆ ನಾವು ಸಿಂಪಡಣೆ ಗೊಂಚಲಕ್ಕೆ ಡೈರೆಕ್ಟ್ ಸಿಂಪಡಣೆ ಮಾಡಿದ್ರೆ ಏನಾಗೈತಿ, ಅದರ ಸಿಹಿ ಜಾಸ್ತಿ ಆಗೈತೆ, ಗಾತ್ರ ಜಾಸ್ತಿ ಆಗೈತಿ. ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೋದು ಅಥವಾ ಬೇರಿಗೂ ಕೂಡ ಹಾಕ್ಬೋದು. ಇದು ಭಾಳ ಒಂದು ಚೆನ್ನಾಗಿ ಒಂದು ಫಲಿತಾಂಶ ಕೊಟ್ಟಿದೆ ಎರೆಜಲ ಕೂಡ. ಒಳ್ಳೆಯದು ಡಾಕ್ಟರ್ KP ಗುಂಡಣ್ಣವರ್ ಸರ್. ಇಷ್ಟೆಲ್ಲ ಎರೆ ಗೊಬ್ಬರ ತಯಾರು ಮಾಡಬೇಕಾದ್ರೆ ಏನೇನು ತಾಂತ್ರಿಕತೆಗಳು ಇದಾವು, ಎಲ್ಲೆಲ್ಲಿ ಕಾಳಜಿ ವಹಿಸಬೇಕು, ಹೇಗೆ ಅದನ್ನು ಲಾಭದಾಯಕವಾಗಿಯೂ ಕೂಡ ಮಾಡ್ಕೋಬಹುದು, ಈ ಎಲ್ಲ ವಿಚಾರವನ್ನು ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎರೆಹುಳು ಗೊಬ್ಬರ ತಯಾರಿಕೆ ಕುರಿತು KP ಗುಂಡಣ್ಣನವರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು HB ರಾಮಡ್ಗಿ. ಈಗ ರಡ್ಡರಟ್ಟಿಯ ಕರಿಯಪ್ಪ, ಸಿದ್ದಪ್ಪ ಮಳಲಿ ಹಾಗೂ ಮೇಳದವರಿಂದ ಡೊಳ್ಳಿನ ಪದ. ಗೌಡ ಎದ್ದು ಗೋಕವಿಲಾಡಿಗೆ ಅಷ್ಟ ಐಶ್ವರ್ಯ ಅಳತಿಲ್ಲವರಿಗೆ ಹೆಚ್ಚಾತ ಗೌಡರ ಸಿರಿ ಮಂತಿಗೆ ಕಿವಿಗೆ ಮಕ್ಕಳಿಲ್ಲದ ಹೊಂಟಾಳ ಗುರುಬಾಯಿ ಭಕ್ತಿ ಮಾಡದೇವರಿಗೆ ಕಳಿಸ್ಯಾನು ಅಲ್ಲಿ